ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ತರಹದ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾರೆ. ಅದರ ಜೊತೆಗೆ ಹಸು ಮತ್ತೆ ಕೋಳಿ ಹಾಗೂ ಮೀನಿನ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲವುದನ್ನು ಕೂಡ ಹೇಗೆ ಅವರಿಗೆ ಸಾವಯವ ಪದ್ಧತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಹೇಗೆ ಯೋಜಿತವಾಗಿ ಅದನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಈ ಪದ್ಧತಿಯಿಂದ ಅವರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ವೇಣುಗೋಪಾಲ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ವೇಣುಗೋಪಾಲ್. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ? ನನಗೆ 40 ಸರ್. ಇವಾಗ 40 ವರ್ಷ ಆಯ್ತು. ಸರ್, ಏನ್ ಓದಿದ್ರಿ ತಾವು? ನಾವು ಸಾಫ್ಟ್ವೇರ್ ಡಿಪ್ಲೊಮಾ ಮಾಡ್ಕೊಂಡು ಇವಾಗ ಅಗ್ರಿಕಲ್ಚರ್ ಫೀಲ್ಡ್ ಬಂದಿದ್ದೀನಿ ಸರ್. ಸಾಫ್ಟ್ವೇರ್ ಡಿಪ್ಲೊಮಾ ಆದ್ಮೇಲೆ ಎಲ್ಲೂ ಕೆಲಸ ಮಾಡ್ಲಿಲ್ವಾ? ಕೆಲಸದಕ್ಕೆ ಹೋಗ್ಬೋದಿತ್ತು ಸರ್, ನಮಗಿಲ್ಲಿ ತಾತಾಜಿಯವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬಂದು ಇಲ್ಲಿ ಕೃಷಿನಲ್ಲೇ ತೊಡಸ್ಕೊಳ್ಬೇಕು ಅಂತ ಆಸಕ್ತಿಯಿಂದ, ನಮ್ಮ ತಂದೆ ತಾಯಿಯವರ ಆಸಕ್ತಿನೂ ಅದೇ ರೀತಿ ಇತ್ತು. ನಮಗೂ ಬಹಳ ಸಂತೋಷ ಆಯ್ತು, ಇಲ್ಲಿ ನಮ್ಮ ಕೃಷಿ ಚಟುವಟಿಕೆನಲ್ಲಿ ನಾವು ತೊಡಗಿಸ್ಕೊಂಡು ತೋಟಗಾರಿಕೆನ ಶುರು ಮಾಡಿದ್ವಿ ಸರ್. ಮೊದಲಿಂದ ತಾವು ಹುಟ್ಟಿ ಬೆಳೆದಿದ್ದೆಲ್ಲ ಪಟ್ಟಣದಲ್ಲಲ್ವಾ? ಹಾ ಸರ್, ನಾವು ಬೆಳೆದಿದ್ದೆಲ್ಲ ಪಟ್ಟಣದಲ್ಲೇ, ಓದಿದ್ದು ಅಲ್ಲೇ. ಕೊನೆಗೆ ನಮ್ಮ ತಾತಾಜಿಯವರನ್ನ ನೋಡ್ಕೊಳ್ಳೋ ಅಂತ ಸಮಯದಲ್ಲಿ ನಾನು ಊರಿಗೆ ಬಂದು ಹೊಲ ಜಮೀನಲ್ಲಿ ಮತ್ತೆ ಗದ್ದೆ ಜಮೀನಲ್ಲಿ ನಾವು ಜೋಳ ಮತ್ತೆ ಮೇಲೆ ನೆಲಗಡಲೆ ಆಲೂಗಡ್ಡೆ ಈ ತರದ ಕೃಷಿ ಮಾಡ್ತಾ ಆಮೇಲೆ ತೋಟಗಾರಿಕೆ ಕೃಷಿಗಳನ್ನೆಲ್ಲ ನಾವು ಅವಲಂಬಿಸ್ಕೋಬೇಕು ಅಂತ ತಿಳ್ಕೊಂಡು ರೈತರುಗಳನ್ನೆಲ್ಲ ನಾನು ವಿಚಾರ ತಿಳ್ಕೊಂಡೆ. ನನಗೆ ಕೃಷಿ ಅಂದ್ರೆ ಅಷ್ಟು ಮಾಹಿತಿ ಇರಲಿಲ್ಲ, ಎಲ್ಲ ರೈತರ ಜೊತೆ ಮಾಹಿತಿ ತಿಳ್ಕೊಂಡು ಹಂತವಾಗಿ ನಾನು ತೋಟಗಾರಿಕೆನ ಶುರು ಮಾಡಿಕೊಂಡು ಅದು ನೈಸರ್ಗಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದೊಂದು ಹೆಚ್ಚಿನ ಆಸೆಯಿಂದ ಅದೇ ರೀತಿ ಪ್ರಯತ್ನ ಪಟ್ಟು ಇಲ್ಲಿವರೆಗೂ ಮಾಡ್ತಾ ಬರ್ತಾ ಇದ್ದೀನಿ ಸರ್. ಯಾಕೆ ಇದ್ದಕ್ಕಿದ್ದಂಗೆ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ನನಗೆ ಪ್ರಕೃತಿ ಅಂದ್ರೆ ತುಂಬಾ ಮುಂಚೆಯಿಂದನೂ ಬಹಳ ಆಸಕ್ತಿ ಇತ್ತು ಸರ್. ಪ್ರಕೃತಿಯೊಳಗೆ ನಾನು ಕೃಷಿನ ನಾನು ತೊಡಗಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬಾ ಒಂದು ಆಸೆಯಿಂದ ನಾನು ಅದೇ ರೀತಿ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ ಸರ್. ಈಗ ಮನೆಯಲ್ಲಿ ಒಪ್ಪಿದ್ರ ನೀವೆಲ್ಲ? ಯಾಕೆಂದ್ರೆ ಓದ್ದವರು ಮೊದಲಿಂದಲೂ ಕೂಡ. ಹಾ ಸರ್. ಕೃಷಿ ಮಾಡ್ತೀನಿ ಅಂತ ಅಂದಾಗ ಒಪ್ಪಿದ್ರ? ಎಲ್ಲ ನನಗೆ ಸಪೋರ್ಟ್ ಮಾಡಿ ಅವರು ಮಾರ್ಗದರ್ಶನ ಮಾಡಿದ್ರು. ನಾನು ಎಲ್ಲ ರೈತರ ಹತ್ರ ತಿಳ್ಕೊಂಡು ನಮ್ಮ ತಾತಾಜಿಯವರ ಹತ್ರ ಎಲ್ಲ ಮಾತಾಡ್ಕೊಂಡು ನಾನು ಶುರು ಮಾಡಿದೆ ಸರ್. ಮೊದಲೆಲ್ಲ ಜೋಳ ರಾಗಿ ನೆಲಗಡ್ಲೆ ಆಲೂಗಡ್ಡೆ ಈ ತರದ್ದು ಬೆಳೀತಾ ಇದೆ ಅಂತ ಹೇಳಿದ್ರಿ. ಹೌದು ಸರ್. ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ತೋಟಗಾರಿಕೆಯಲ್ಲಿ ಏನಂದ್ರೆ ನಾನು ಅವಾಗ ರೈತರ ಹತ್ರ ಎಲ್ಲ ತಿಳ್ಕೊಂಡಿದ್ದೇನೆಂದ್ರೆ ನಾವು ಸಾವಯವ ಕೃಷಿನ ನಾನು ಅವ್ರ ಹತ್ರ ಎಲ್ಲ ಮಾಹಿತಿ ತಿಳ್ಕೊಳ್ತಾ ಆಲೂಗಡ್ಡೆ ಜೋಳ ಅವೆಲ್ಲ ವರ್ಷದೊಳಗೆ ಬರೋಂತ ಆದಾಯದಲ್ಲೂ ನಾವು ಈ ತೋಟಗಾರಿಕೆ ಮಾಡಿದಾಗ ಏನಾಗುತ್ತೆ, ನಾವು ಇರೋವರೆಗೂ ಮತ್ತೆ ಮುಂದಿನ ಪೀಳಿಗೆವರೆಗೂ ಅನುಕೂಲ ಆಗುತ್ತೆ, ಮತ್ತೆ ಆಮೇಲೆ ಒಂದು ವಾತಾವರಣ ಚೆನ್ನಾಗಿರುತ್ತೆ. ನೈಸರ್ಗಿಕವಾಗಿ ಮಾಡಿದಾಗ ನಮಗೊಂದು ಅದ್ರ ಬಗ್ಗೆ ಬಹಳ ತೃಪ್ತಿ ಅನ್ಸುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೇ ನಾನು ಯೋಚನೆ ಮಾಡಿಕೊಂಡು ತೋಟಗಾರಿಕೆಯನ್ನ ಅಳವಡಿಸ್ಕೊಂಡೆ ಸರ್. ಹೇಗೆ ಹಂತ ಹಂತವಾಗಿ ಅಳವಡಿಕೆಯನ್ನು ಮಾಡ್ಕೊಂಡ್ರೆ? ನಾನು ಇಷ್ಟೆಲ್ಲ ತೋಟನ ನಾನು ಒಂದೇ ಸರ್ತಿ ಮಾಡಬೇಕು ಅಂದಾಗ ಒಂದು ಯೋಜನೆಗಳನ್ನ ಫಸ್ಟ್ ಮುಂಚೆನೆ ಮಾಡ್ಕೊಂಡ್ವಿ ಸರ್. ನಾವು ಅಡಿಕೆ ತೆಂಗು ಸಪೋಟ ಮಾವು ಇವೆಲ್ಲ ನಾವು ತೋಟಗಾರಿಕೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಇಂಥ ಇಂಟರ್ ಕ್ರಾಪ್ ಆಗಿ ಪುಟ್ಬಾಳೆ ಮತ್ತೆ ಮೇಲೆ ತೈವಾನ್ ರೆಡ್ ಲೇಡಿ ಪಪಾಯ ಆಮೇಲೆ ನುಗ್ಗೆ ಈ ತರದ್ದೆಲ್ಲ ಇಂಟರ್ ಕ್ರಾಪ್ ಆಗಿ ನಾವು ಬೆಳ್ಕೊಂಡು ಅದರಿಂದ ನಾವು ಆದಾಯನ ತಗೊಂಡು ಅದನ್ನ ಮೇಂಟೆನೆನ್ಸ್ ಗೆ ಎಲ್ಲ ಬಳಸ್ಕೊಂಡು ನಾವು ಆ ತೋಟನೆಲ್ಲ ಒಂದು ಅಭಿವೃದ್ಧಿ ಪಡಿಸ್ತಾ ಬಂದ್ವಿ ಸರ್ ಹಂತ ಹಂತವಾಗಿ. ಆಮೇಲೆ ಬೋರ್ವೆಲ್ ಇಂದ ನಾವು ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ರುಂಗ್ಟಾ ಇರಿಗೇಷನ್ ಇದ್ರಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಆಮೇಲೆ ಆಮೇಲೆ ಹಂತ ಹಂತವಾಗಿ ಬರ್ತಾ ಇನ್ಲೈನ್ ಡ್ರಿಪ್ಪರ್ಸ್ ಆ ತರ ಒಂದು ಹೆಚ್ಚಿನ ಮಾಹಿತಿ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಆ ತರ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಅಳವಡಿಸ್ಕೊಂಡು ಆರ್ಗಾನಿಕ್ ಅಲ್ಲಿ ಜೀವಾಮೃತ ಮತ್ತೆ ಎರೆಹುಳದ ಗೊಬ್ಬರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಅದನ್ನ ನಮ್ಮ ತೋಟಗಾರಿಕೆಗೆ ಅಳವಡಿಸ್ಕೊಂಡು ಮಾಡ್ತಾ ಬರ್ತಾ ಇದೀವಿ ಸರ್. ಈಗ ಕೃಷಿಯನ್ನೇನ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ರಿ, ಅದನ್ನ ಸಾವಯವ ಪದ್ಧತಿಯಲ್ಲೇ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಶುರು ಮಾಡಿದಾಗ್ಲೇನೆ ರೈತರ ಹತ್ರ ಒಂದು ಮುಖ್ಯವಾದ ವಿಚಾರ ಗೊತ್ತಾಯ್ತು. ಅವಾಗಿನ ರೈತರೆಲ್ಲ ಒಂದು ಪದ್ಧತಿನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರು. ಏನಂದ್ರೆ ಕೊಟ್ಟಿಗೆ ಗೊಬ್ಬರ ಬಳಸೋದು, ನ್ಯಾಚುರಲ್ ಆಗಿ ಏನೇನು ಬೆಳೆ ಮಾಡ್ತಾರೆ ಅದನ್ನೆಲ್ಲ ಯಾವುದೇ ರೀತಿ ಹೊರಗಡೆಯಿಂದ ಏನು ತರದೇ ರೀತಿ ಯಾವ ರೀತಿ ಬೆಳಿಬಹುದು ಅನ್ನೋದನ್ನ ನಮಗೆ ಒಂದ್ ಸ್ವಲ್ಪ ಮಾಹಿತಿ ಸಿಗ್ತಾ ಹೋಯ್ತು. ಅದೇ ರೀತಿ ನಾನು ಹೆಚ್ಚಿನ ವಿಚಾರಗಳನ್ನ ಡಾಕ್ಟರ್ ವಿಜಯಂಗಡಿ ಸರ್ ಅವರು ಪರಿಚಯ ಆದ್ರು, ಅವರಿಂದನೂ ತುಂಬಾನೇ ವಿಚಾರ ನಾನು ತಿಳ್ಕೊಂಡೆ ಸರ್. ಆಮೇಲೆ ರೈತರುಗಳು ಒಂದು ಸಂಪರ್ಕ ಅಂದ್ರೆ ಕೆಲವೊಂದೊಂದು ಫಂಕ್ಷನ್ ಗಳು ಅಟೆಂಡ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಪ್ರಗತಿಪರ ರೈತರು ಎಲ್ಲ ಬಂದಾಗ ಅವರಿಂದನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ತಿಳ್ಕೊಂಡು ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀನಿ ಸರ್. ಸಾವಯವ ಮಾಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ, ಸಾಕಷ್ಟು ಪರಿಶ್ರಮ ಬೇಕು, ಯೋಜನೆ ಬೇಕು, ಬೇರೆ ಬೇರೆ ತರಹದ ಪರಿಕರಗಳು ಕೂಡ ಬೇಕಾಗುತ್ತೆ. ಇದನ್ನೆಲ್ಲ ಹೇಗೆ ಹೊಂದಿಸ್ಕೊಂಡ್ರಿ? ಸಾವಯವ ಇದರಲ್ಲಿ ನಾವು ಶುರು ಮಾಡಬೇಕಾದಾಗ ಹಂತ ಹಂತವಾಗಿ ನಮಗೆ ಮುಂಚೆ ಇದ್ದಿದ್ದ ಒಂದು ಮಣ್ಣಿನ ಫಲವತ್ತತೆ ನಾನು ಬಂದು ನೋಡಿದಾಗ ಯಾವುದೇ ಇದಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ಬೆಳೆ ಬರೋ ಅಂತ ಒಂದು ಶಕ್ತಿ ಭೂಮಿನಲ್ಲಿ ಇತ್ತು. ಆ ಶಕ್ತಿ ನಿಧಾನಕ್ಕೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇಲ್ಲ. ನಾನು ಬಂದಾಗ್ಲೇನೆ ಅಷ್ಟಿತ್ತು, ಇವಾಗ ಬಹಳನೇ ಕಡಿಮೆ ಆಗಿದೆ ಅಂತ ನನಗೆ ಅನಿಸಿಕೆ ಸರ್. ಅವಾಗ ನಾವು ಏನ್ ಮಾಡಿದ್ವಿ, ಎರೆಹುಳದ ಗೊಬ್ಬರ, ಜೀವಾಮೃತ, ಮತ್ತೆ ಆಮೇಲೆ ಕಾಂಪೋಸ್ಟ್ ಮೆಥಡ್ಸ್ಗಳು, ಇವನ್ನೆಲ್ಲದನ್ನು ನಾವು ಅಳವಡಿಸ್ಕೊಂತ ಬಂದ್ವಿ ಸರ್ ಹಂತ ಹಂತವಾಗಿ. ಎರೆಹುಳದ ಘಟಕ ನಾವು ಒಂದು 10 ಪಿಟ್ಟಲ್ಲಿ ಒಂದು ವರ್ಷಕ್ಕೆ ಒಂದು 50,000 kg ವರೆಗೂ ಉತ್ಪಾದನೆ ಮಾಡೋ ರೀತಿ ಒಂದು ಘಟಕ ಮಾಡ್ಕೊಂಡಿದೀವಿ. ಜೀವಾಮೃತ ಒಂದೇ ಸರಿಗೆ ನಾವು ಒಂದು 12,000 liter ಉತ್ಪಾದನೆ ಮಾಡೋ ಅಂತ ಟ್ಯಾಂಕ್ಸ್ಗಳು ಮಾಡಿಕೊಂಡು ಅದರಲ್ಲಿ ಹೈಟ್ ಅಲ್ಲಿ ನಾವು ಗ್ರಾವಿಟೇಷನಲ್ ಅಲ್ಲಿ ಪೈಪ್ ಲೈನ್ ಅಲ್ಲಿ ಎಲ್ಲಾ ಕಡೆಗೂ ಜೀವಾಮೃತನ ಸಪ್ಲೈ ಮಾಡ್ಕೊಂಡು ಟ್ರೆಂಚಿಂಗ್ ಮಾಡಬಹುದು. ಮತ್ತೆ ಮೇಲೆ ಅದನ್ನು ಫಿಲ್ಟ್ರೇಷನ್ ಮಾಡಿಕೊಂಡು ವೆಂಚೂರಿ ಮೆಥಡ್ಸ್ ಅಲ್ಲಿ ಡ್ರಿಪ್ ಲೈನಿಗೆ ಕಳಿಸಬಹುದು. ಆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದೀವಿ. ಆಮೇಲೆ ಕಾಂಪೋಸ್ಟ್ ಮೆಥಡ್ ಅಲ್ಲಿ ಪಂಚಗವ್ಯ ಮೆಥಡ್ ಅಲ್ಲೂ ಕಾಂಪೋಸ್ಟ್ ಮಾಡೋ ಒಂದು ಮೆಥಡ್ ಅನ್ನ ರೈತರ ಹತ್ರ ಮತ್ತೆ ಕೆಲವು ತಜ್ಞರ ಹತ್ರ ತಿಳ್ಕೊಂಡ್ವಿ. ಹುಳಿ ಮಜ್ಜಿಗೆನ ಹಾಕೊಂಡು ಆ ತಿಪ್ಪೆ ಗೊಬ್ಬರನ ಯಾವ ರೀತಿ ನಾವು ಕಾಂಪೋಸ್ಟ್ ಮಾಡ್ಕೊಂಡು ಅದನ್ನ ಹಾಕ್ಬಹುದು ಅಂತ. ಅದ್ರ ಜೊತೆಗೆ ನಾವು ಎರೆ ಜಲ ಅದನ್ನು ಬಳಸ್ಕೊಂಡು ಯಾವ ರೀತಿ ನಮ್ಮ ತೋಟಗಾರಿಕೆಗೆಲ್ಲ ಅದನ್ನು ಬಳಸ್ಕೋಬಹುದು ಅನ್ನೋದನ್ನೆಲ್ಲ ಹೆಚ್ಚಿನ ಮಾಹಿತಿ ತಿಳ್ಕೊಳ್ತಾ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದನ್ನೆಲ್ಲ ಮಾಡಬೇಕು ಅಂದಾಗ ತಾವು ಹೇಳ್ದಂಗೆ ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ಶ್ರಮ ಎಷ್ಟು ಇರುತ್ತೋ ಅಷ್ಟು ಪ್ರತಿಫಲ ಇರುತ್ತೆ. ನಾವು ಹೊರಗಡೆಯಿಂದ ತರೋಂಥದ್ದು ಏನೂ ಇರೋದಿಲ್ಲ. ನಮ್ಮ ಬಂದಿರೋ ಅಂತ ಬೆಳೆನಲ್ಲೇ ನಾವು ಯಾವ ರೀತಿ ಗೊಬ್ಬರ ಉತ್ಪಾದನೆ ಮಾಡಬಹುದು, ಹಸು ಸಾಕಾಣಿಕೆ ಜೊತೆಗೆ ಅದರಿಂದ ಯಾವ ರೀತಿ ಗೊಬ್ಬರನ ನಾವು ಎರೆಹುಳದ ಗೊಬ್ಬರವಾಗಿ ಮಾರ್ಪಾಟು ಮಾಡಿ ಅದನ್ನ ಯಾವ ರೀತಿ ತೋಟಗಾರಿಕೆಗೆ ಬಳಸ್ಕೋಬಹುದು, ಅದರ ಗಂಜಲನ ಯಾವ ರೀತಿ ನಾವು ಬೇರೆ ಬೇರೆ ಮೆಡಿಸಿನ್ಸ್ ಗಳಿಗೆಲ್ಲ ಬಳಸ್ಕೋಬಹುದು. ಈ ತರದೆಲ್ಲ ಒಂದು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈ ಆರ್ಗಾನಿಕ್ ಸರ್ಟಿಫಿಕೇಶನ್ ಕೂಡ ಮಾಡಿಸ್ಕೊಂಡಿದ್ದೀರಿ? ಹೌದು ಸರ್. ಇದು ಯಾಕೆ ಮಾಡಿಸ್ಕೋಬೇಕು ಅಂತ ಹೇಳಿ ಅನಿಸ್ತು? ಆರ್ಗಾನಿಕ್ ಸರ್ಟಿಫಿಕೇಶನ್ ನಮಗೆ ಬೇಕಾಗಿರೋದು ಏನೇನಕ್ಕೆ ಅಂದ್ರೆ ಸರ್, ಕೆಲವೊಂದು ಸಂಸ್ಥೆ ನಮಗೆ ಬಂದು ಟೈಅಪ್ ಆಗಿ ನಾವು ಬೆಳೆದಿರೋಂತ ಪದಾರ್ಥಕ್ಕೆ ಒಳ್ಳೆ ಬೆಲೆ ಸಿಗಬೇಕು ಅನ್ನೋದೊಂದು ಮುಖ್ಯ ಕಾರಣ. ಆಮೇಲೆ ಆ ಸರ್ಟಿಫಿಕೇಶನ್ ಇಂದ ನಮ್ದು ಯಾವುದೇ ಪದಾರ್ಥ ಆಗಲಿ ಹೊರದೇಶಕ್ಕೂ ಅದನ್ನ ಕಳಿಸ್ಬಹುದು. ಆಮೇಲೆ ಆ ಸರ್ಟಿಫಿಕೇಶನ್ ಮುಖಾಂತರ ಅದು ಜಾಸ್ತಿ ದಿವಸ ಕಳೀತಾ ಕಳೀತಾ ಅದಕ್ಕೆ ವ್ಯಾಲ್ಯೂ ಹೆಚ್ಚಾಗುತ್ತೆ. ಆಮೇಲೆ ನಮ್ಮ ಮಣ್ಣಿನ ಗುಣಮಟ್ಟ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ, ಸೂಕ್ಷ್ಮ ಜೀವಾಣುಗಳು ಪ್ರಕ್ರಿಯೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಾವು ಏನೇ ಬೆಳೆ ಬೆಳೆದ್ರು ಆ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ, ಮುಂಚೆನೆ ಬೆಲೆ ಗೊತ್ತಾಗಿರುತ್ತೆ ನಮಗೆ. ನಾವು ಬೆಳೆದಿರೋದನ್ನ ಈ ಬೆಲೆನಲ್ಲಿ ಕೊಡ್ಬೋದು ಅಂತ ಮುಂಚೆನೆ ಗೊತ್ತಾಗಿರುತ್ತೆ. ಮಾರ್ಕೆಟ್ ಅಲ್ಲಿ ಅಕಸ್ಮಾತ್ ರೇಟ್ ಏರುಪೇರ್ ಆದ್ರೂ ನಮಗೆ ಮುಂಚೆನೆ ಇರೋ ಬೆಲೆ ನಿಗದಿಪಡಿಸಿರ್ತಾರಲ್ಲ, ಅವ್ರು ಅದೇ ಬೆಲೆನಲ್ಲಿ ತಗೊಂಡೋಗ್ತಾರೆ. ಅಗ್ರೋ ರಿಸರ್ಚ್ ಫೌಂಡೇಶನ್ ಅವರು, ಸಂಸ್ಥೆಯವರು ಅವ್ರ ಮನೆ ಹತ್ರಕ್ಕೆ ಬಂದು ತಗೊಂಡೋಗಂತ ಒಂದು ಸೌಲಭ್ಯನ ರೈತರಿಗೆ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಅನುಕೂಲತೆಗಳು ಇರೋದ್ರಿಂದ ನಾವು ಆರ್ಗಾನಿಕ್ ಅಲ್ಲಿ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೇದು ಅಂತ ತಿಳ್ಕೊಂಡು ಮಾಡಿಸ್ಕೊಂಡ್ವಿ. ಹೇಗೆ ಮಾಡಿಸ್ಕೊಂಡ್ರಿ, ಹೇಗಿರುತ್ತದ್ರ ಪ್ರೋಸೆಸ್? ಅಗ್ರೋ ರಿಸರ್ಚ್ ಫೌಂಡೇಶನ್ ಇಂದ ಅವರೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ಟಿಫೈ ಮಾಡಿಸ್ತಾರೆ ಸರ್. ನಾವು ಅವರಿಗೆ ಬೆಳೆಗಳನ್ನ ಬೆಳ್ಕೊಡ್ತೀವಿ ಅನ್ನೋದೊಂದು ಮುಂಚೆನೆ ಆರ್ಡರ್ಸ್ ತಗೊಂಡು, ಉದಾಹರಣೆಗೆ ನಮ್ದು ರತ್ನಗಿರಿ ಆಲ್ಫಾನ್ಸೋ ಮಾವನ್ನ ತಗೊಂಡೋಗ್ತಾರೆ. ಇನ್ನ ಇಂಟರ್ ಕ್ರಾಪ್ ಆಗಿ ನಾವು ಕೆಲವೊಂದೊಂದು ಶುಂಠಿ, ಅರಶಿಣ, ಅಶ್ವಗಂಧ, ಅಲವೀರ, ಪಚೋಲಿ, ಸೆಂಟ್ರೋನೆಲ, ಲೆಮನ್ ಗ್ರಾಫ್, ಶಬ್ದರೀಫಾ, ಸ್ಟೀವಿಯಾ, ಗಳಂಗ, ಈ ತರ ನಾವು ಇಂಟರ್ ಕ್ರಾಪ್ ಆಗಿ ಬೆಳೆದಾಗ ಏನಾಗುತ್ತೆ, ನಮಗೆ ತೋಟಗಾರಿಕೆ ಖರ್ಚು ವೆಚ್ಚ ಎಲ್ಲ ಅದರಲ್ಲೇ ನಮಗೆ ಸರಿದೂಗಿಸಿ ನಮ್ಮ ತೋಟಗಾರಿಕೆ ಬೆಳೆ ಒಂದು ವರ್ಷದ ಬೆಳೆನಲ್ಲಿ ನಮಗೆ ಹೆಚ್ಚಿನ ಆದಾಯ ಅನ್ನೋದು ತಂದುಕೊಡುತ್ತೆ. ನಮಗೆ ಖರ್ಚು ವೆಚ್ಚ ಎಲ್ಲ ಇವೆ ಇಂಟರ್ ಕ್ರಾಪ್ ಆಗಿ ಬೆಳೆದಿರೋಂಥ ಮೆಡಿಸಿನ್ ಪ್ಲಾಂಟ್ಸ್ ಗಳಲ್ಲೇ ನಮಗೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ನಮ್ದು ಒಬ್ಬರೇ ಮಾಡೋಂಥ ಒಂದು ಜಾಗ ಅಲ್ಲ, ನಮಗೆ ಬೇಕಾಗಿರೋಂಥ ಸಪೋರ್ಟರ್ಸ್ ಕೆಲವರು ಬೇಕಾಗುತ್ತೆ. ಅವಾಗ ಅವರಿಗೂ ನಾವು ಸಹಾಯ ಆಗ್ಬೋದು, ಒಂದು 8 ಜನರಿಗೆ ಕೆಲಸ ಕೊಟ್ಟಂಗೆ ಆಗ್ಬೋದು. ನಮ್ದು ಇಲ್ಲಿ ಕೆಲಸ ಕಾರ್ಯಗಳು ಒಂದು ಆರ್ಗಾನಿಕ್ ಮೆಥಡ್ಸ್ ಅಲ್ಲಿ ನಡೆಯುತ್ತೆ. ಇದು ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತೀವೋ ಅಷ್ಟು ಸಂಪೂರ್ಣವಾಗಿ ನಾವು ನೈಸರ್ಗಿಕವಾಗಿ ಚೆನ್ನಾಗಿ ಇಳುವರಿ ತೆಗೆದು ಬೆಳೆದು ಅದನ್ನ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಪ್ರೋಸೆಸ್ ಮಾಡಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಆಗ್ರೋ ರಿಸರ್ಚ್ ಫೌಂಡೇಶನ್ ಅವರು ಏನ್ ಫೆಸಿಲಿಟಿ ಮಾಡಿಕೊಡ್ತಾರೆ ಅಂದ್ರೆ, ನಮಗೆ ನಾವು ಬೆಳೆದಿರೋಂತ ಒಂದು ಪದಾರ್ಥನ ಅವರು ಅಲ್ಲಿಗೆ ಬಂದು ನಮಗೆ ಯಾವ್ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅನ್ನೋದೊಂದು ಮಾಹಿತಿ ಹೇಳಿ ಅದನ್ನ ಅವರು ಅಲ್ಲಿಗೆ ಬಂದು ತಗೊಂಡೋಗೋದ್ರಿಂದ ನಮಗೆ ಬಹಳ ಅನುಕೂಲಗಳು ಇದೆ ಸರ್. ಹಾಗಾಗಿ ನೀವು ಈ ತರದನ್ನ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವ ಕಾರಣದಿಂದಾಗಿ ಈ ಒಂದು ವಿಧಾನವನ್ನ ಅನುಸರಿಸಿ ಮಾಡಿಸ್ಕೊಂಡ್ರಿ. ಈಗ ಸಾವಯವ ಪದ್ಧತಿಯಲ್ಲಿ ನಾವು ಯಾವ್ದಾದ್ರು ಒಂದು ಕೃಷಿ ಮಾಡಬೇಕು ಅಂತ ಅಂದಾಗ ನೀವು ಆಗ್ಲೇ ಹೇಳಿದ್ರಿ ಹೊರಗಿನಿಂದ ನಾವೇನು ತರ ಆಗಿರೋದಿಲ್ಲ ಅಂತ ಹೇಳಿ. ಹಾಗಂತ ಸುಮ್ನೆ ಕೂರಕ್ಕೂ ಆಗಲ್ಲ, ಒಳಗಡೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಉತ್ಪಾದನೆಯನ್ನ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮ ಗಿಡಗಳಿಗೆ ಅಥವಾ ಬೆಳೆಗೆ ಅಗತ್ಯ ಇರತಕ್ಕಂತಹ ಪೋಷಕಾಂಶಗಳನ್ನ ನಾವು ಒದಗಿಸಬೇಕು ಅಂತ ಹೇಳಿದ್ರೆ ಪೋಷಕಾಂಶಗಳನ್ನ ನಾವೇ ಉತ್ಪಾದನೆಯನ್ನು ಕೂಡ ಮಾಡಬೇಕಾಗುತ್ತೆ. ಸಾವಯವ ಪದ್ಧತಿಯಲ್ಲಿ ಯಾವ್ಯಾವ ಗೊಬ್ಬರಗಳನ್ನ ನೀವು ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಾ ಮತ್ತೆ ಅದರ ಬಳಕೆಯನ್ನ ಹೇಗೆ ಮಾಡ್ತಾ ಇದ್ದೀರಿ? ನಾವು ಎರೆಹುಳದ ಗೊಬ್ಬರನ ನಾವು ಉತ್ಪಾದನೆ ಮಾಡ್ತೀವಿ ಸರ್. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹಸುವಿನ ಸಗಣಿ. ಅದರ ಜೊತೆಗೆ ನಮಗೆ ತೋಟದಲ್ಲಿ ಬೇಕಾಗಂತ ಸಿಗೋ ಅಂತ ಒಂದು ಅಗ್ರಿಕಲ್ಚರಲ್ ವೇಸ್ಟ್ ಏನೇನಿದೆ ಅದೆಲ್ಲದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಬೈ ಲೇಯರ್ ಹಾಕೊಂಡು ಎರೆಹುಳದ ಗೊಬ್ಬರನ ಉತ್ಪಾದನೆ ಮಾಡ್ಕೊಳ್ತೀವಿ. ಆಮೇಲೆ ಜೀವಾಮೃತ ಅಂತ ಮಾಡ್ತೀವಿ, ಹಸುವಿನ ಗಂಜಿಲ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ, ಈ ತರದೊಂದು ಮಿಶ್ರಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಒಂದು ವಾರದವರೆಗೂ ಕರಗಿಸ್ಬಿಟ್ಟು ಒಂದು 200 ಲೀಟರ್ ನೀರಿಗೆ 10 ಲೀಟರ್ ಗಂಜಿಲ, 10 ಕೆಜಿ ಸಗಣಿ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 2 ಕೆಜಿ ಬೆಲ್ಲ ಆದ್ರೂ ಹಾಕ್ಬಹುದು, ಅಥವಾ ನಮ್ಮ ವೇಸ್ಟ್ ಹಣ್ಣಿನ ಕೆಲವೊಂದೊಂದು ಹಣ್ಣು ಆ ತರದ್ದು ಸ್ವೀಟ್ ಅಂಶ ಇರೋಂತ ಹಣ್ಣನ್ನು ಹಾಕ್ಬಹುದು ಸಪೋರ್ಟ್ ಯಾವ್ದಾದ್ರು. ಅದು ನಾವು ಉಪಯೋಗಿಸಕ್ ಆಗದೆ ಇರೋಂಥದ್ದು ಉಳಿದಿರುತ್ತಲ್ಲ ಅದನ್ನು ನಾವು ಈ ಬೆಲ್ಲದ ಬದಲಿಗೆ ಅದನ್ನ ಬಳಸ್ಕೋಬಹುದು. ಆ ತರದ್ದು ಎಲ್ಲ ಒಂದು ನಾವು ಮಿಶ್ರಣ ಮಾಡಿಕೊಂಡು ಯಾವ ಜಮೀನಿಗೆ ಹಾಕ್ತೀವಿ ಆ ಜಮೀನಿನ ಮಣ್ಣನ್ನ ಒಂದು 5 ಅಡಿ ಮಣ್ಣನ್ನ ಹಾಕಿ ಒಂದು ವಾರದವರೆಗೂ ಕರಗಿಸ್ಬಿಟ್ಟು ಒಂದು 4 ದಿವಸ 5 ದಿವಸದವರೆಗೂ ಬಲಮುಖವಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತೆ ನಾವು ಬಲಮುಖವಾಗಿ ತಿರುಗಿಸ್ಬಿಟ್ಟು ಕರಗಿಸಿ ಅದನ್ನ ನಾವು 2 ರೀತಿ ಹಾಕ್ಬಹುದು ಸರ್. ಗಿಡದ ಸುತ್ತ ಡ್ರೆಂಚಿಂಗ್ ಆದ್ರೂ ಮಾಡಬಹುದು, ಅಥವಾ ಅದನ್ನ ಫಿಲ್ಟ್ರೇಷನ್ ಮಾಡಿಕೊಂಡು ವೆಂಚೂರಿ ಮುಖಾಂತರ ಡ್ರಿಪ್ ಲೈನ್ ಅಲ್ಲೂ ಕಳಿಸಬಹುದು. ಡ್ರಿಪ್ ಲೈನ್ ಅಲ್ಲಿ ಕಳಿಸೋದ್ರಿಂದ ನಮಗೆ ಅನುಕೂಲತೆಗಳು ಏನೇನಂದ್ರೆ, 1 ಗಂಟೆ ಒಳಗೆ ಒಂದು 2-3 ಎಕರೆಗೆ ಹನಿ ಹನಿಯಾಗಿ ನೀರಿನ ಜೊತೆಗೆ ಕಳಿಸಬಹುದು. ಅವಾಗ ನಮಗೆ ಉಳಿತಾಯ ಆಗುತ್ತೆ, ಕೆಲಸ ಉಳಿಯುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನೀರಿನ ಜೊತೆಗೆ ಕೊಟ್ಟಾಗ ಬೇಗ ಬೇರಿಗೆ ಸಿಗುತ್ತೆ, ಅವಾಗ ನಮಗೆ ಮರಗಳಲ್ಲಿ ಇಳುವರಿ ಬರೋದಾಗ್ಲಿ ಅಥವಾ ಆರೋಗ್ಯವಾಗಿ ಬೆಳೆಯೋದಾಗ್ಲಿ ಅವೆಲ್ಲ ಚೆನ್ನಾಗಿ ಕಾಣಬಹುದು ಸರ್. ಮತ್ತೆ ನಾವು ಪಂಚಗವ್ಯ ಅಂದ್ರೆ ಹುಳಿ ಮಜ್ಜಿಗೆ, ಅದನ್ನ ನಾವು ಕಾಂಪೋಸ್ಟ್ ಮಾಡ್ತೀವಲ್ಲ, ಕಾಂಪೋಸ್ಟ್ ಮಾಡೋದಕ್ಕೆ ನಾವು ವೇಸ್ಟ್ ಪೈಪ್ಸ್ ಗಳನ್ನ 1-4 ಅಡಿವರೆಗೂ ಅದು ಅಲ್ಲಲ್ಲೇ ಹೋಲ್ ಮಾಡಿ ಅದನ್ನ ಡಿಗ್ ಮಾಡಿ ಅದಕ್ಕೆ ನಾವು ಹುಯ್ತಾ ಬಂದ್ರೆ ಹುಳಿ ಮಜ್ಜಿಗೆನ, ಅದು ಒಂದು ಉತ್ತಮವಾಗಿ ಒಂದು ಕಾಂಪೋಸ್ಟ್ ಆಗುತ್ತೆ, ಅದನ್ನು ನಾವು ತೋಟಕ್ಕೆ ಬಳಸಬಹುದು ಸರ್. ಬಳಕೆಯನ್ನ ಮಾಡಬಹುದು. ಇವನ್ನೆಲ್ಲದನ್ನು ನಾವು ಪಿಎಚ್ ವ್ಯಾಲ್ಯೂ ನೋಡಿಕೊಂಡು ಅವಾಗ ನಾವು ಹಾಕಿದಾಗ ಏನಾಗುತ್ತೆ, ಪಿಎಚ್ ಕರೆಕ್ಟ್ ಆಗಿ ಇದ್ದಾಗ 1.5-2 ಪಿಎಚ್ ಇದ್ದಾಗ ಅವಾಗ ನಾವು ತೋಟಕ್ಕೆ ಹಾಕಿದಾಗ ಅದು ಗೊಬ್ಬರ ಸಂಪೂರ್ಣವಾಗಿ ತಗೊಳ್ಳುತ್ತೆ. ಮತ್ತೆ ಆರ್ಗಾನಿಕ್ ಕಾರ್ಬನ್ ಪಿಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ಡ್ ಅಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಮ ತೋಟಗಾರಿಕೆ ಸಮೃದ್ಧಿಯಾಗಿ ಇಳುವರಿ ನಾವು ಕಾಣಬಹುದು ಸರ್. ಪಿಎಚ್ ಏನಾದ್ರು ವ್ಯತ್ಯಾಸ ಆದ್ರೆ ಏನ್ ಸಮಸ್ಯೆ ಆಗುತ್ತೆ? ಅವಾಗ ಕೆಲವೊಂದೊಂದು ಹರಳುದ್ರದು ಅಥವಾ ಕೆಲವೊಂದೊಂದು ಬೇರುಗಳಿಗೆ ರೋಗ ಬರೋದು ಆ ತರದ್ದೆಲ್ಲ ಒಂದು ಸಂಭವ ಇರುತ್ತೆ ಸರ್. ಸಾಯಿಲ್ ಮಾಯಿಶ್ಚರು ಕರೆಕ್ಟ್ ಆಗಿರ್ಬೇಕು, ಮತ್ತೆ ಸಾಯಿಲ್ ಅಲ್ಲಿ ಬೇಕಾಗಂತ ಗೋಡಿನಂಶ, ಮರಳಿನಂಶ, ಆಮೇಲೆ ಜರುಗ್ ಮಣ್ಣಿನಂಶ ಎಲ್ಲಾದು ಈಕ್ವಲ್ ಆಗಿದ್ದಾಗ ಏನಾಗುತ್ತೆ, ಅದರಲ್ಲಿ ಬರೋಂತ ಒಂದು ಇಳುವರಿ ಭೂಮಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಗುರವಾಗಿ ಆಗುತ್ತೆ. ನಾವು ನೈಸರ್ಗಿಕವಾಗಿ ಮಾಡಿದಾಗ ಏನಾಗುತ್ತೆ, ಬೇರುಗಳಿಗೆ ಹಗುರ ಸಿಗುತ್ತೆ, ಅದು ಭೂಮಿ ಒಳಗೆ ಸೂಕ್ಷ್ಮ ಜೀವಾಣುಗಳ ಪ್ರಕ್ರಿಯೆ ಇದ್ದಾಗ ಗಾಳಿ ಚೆನ್ನಾಗಿ ಅಂಶ ಚೆನ್ನಾಗಿ ಸಿಗುತ್ತೆ ಬೇರುಗಳಿಗೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭೂಮಿ ಹಗುರವಾಗಿದ್ರೆ ಅವಾಗ ನಾವು ಹೆಚ್ಚಿನ ಇಳುವರಿ ತೆಗಿಬಹುದು, ಮರಗಿಡಗಳ ಆರೋಗ್ಯನ ಚೆನ್ನಾಗಿ ನೋಡಬಹುದು ಸರ್. ಪಿಎಚ್ ಪರೀಕ್ಷೆನ ಹೇಗೆ ಮಾಡ್ತೀರಿ? ನಮ್ಮ ಹತ್ರದಲ್ಲಿ ಕೆವಿಕೆ ಇದೆ ಸರ್. ಈಗ ಕೆವಿಕೆನಲ್ಲಿ ನಾವು ಮಣ್ಣನ್ನ ವಿ ಶೇಪ್ ಅಲ್ಲಿ ಒಂದು 3/4 ಅಡಿವರೆಗೂ ತೆಗೆದು ಹೊರಗಾಕಿ 3/4 ಅಡಿವರೆಗೂ ಏನ್ ಮಣ್ಣಿದೆ ಅದನ್ನ ನಮ್ಮ ಜಮೀನಲ್ಲಿ ಬೇರೆ ಬೇರೆ ದಿಕ್ಕಲ್ಲಿರೋಂತ ಮಣ್ಣನ್ನೆಲ್ಲ ಸ್ಯಾಂಪಲ್ಸ್ ತಗೊಂಡು ಅದನ್ನ 3-4 ಸರ್ತಿ ಮಿಕ್ಸ್ ಮಾಡಿ ಡ್ರೈ ಆಗಿರೋಂತ ಮಣ್ಣನ್ನ ನಾವು ತಗೊಂಡೋಗಿ ಕೆವಿಕೆ ಇದರಲ್ಲಿ ಕೊಟ್ರೆ ಅವರು ನಮಗೆ ಅದರಲ್ಲಿ ಏನೇನಿದೆ ಹೆಚ್ಚಿನ ಮಾಹಿತಿ ಎಲ್ಲ ತಿಳಿಸ್ತಾರೆ ಸರ್. ತಿಳಿಸ್ತಾರೆ. ವಾಟರ್ ಪಿ ಎಚ್ ಮತ್ತೆ ಆಮೇಲೆ ಸಾಯಿಲ್ ಪಿ ಎಚ್ ಎಲ್ಲಾದರೂ ಪರೀಕ್ಷೆ ಮಾಡಿಸ್ಕೋಬಹುದು. ವರ್ಷದಲ್ಲಿ 1 ಸರ್ತಿ ಅಥವಾ 2 ವರ್ಷದಲ್ಲಿ 1 ಸರ್ತಿ ಏನಾದ್ರೂ ಮಾಡಿಸಬಹುದು ಸರ್. ಅದರಲ್ಲಿ ಏನೇನು ಕೊರತೆ ಇರುತ್ತೆ ಅದು ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸಿಗುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಸರಿದೂಗಿಸ್ಕೋಬಹುದು. ತುಂಬಾ ವ್ಯಾಪಕವಾದ ಬದಲಾವಣೆ ಇರುತ್ತೆ ಹೇಗೆ? ನೈಸರ್ಗಿಕವಾಗಿ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿ ಬ್ಯಾಲೆನ್ಸ್ಡ್ ಅಲ್ಲಿ ಇರುತ್ತೆ ಸರ್. ನಾವು ಏನೇನು ಈ ಆರ್ಗಾನಿಕ್ ಮೆಥಡ್ಸ್ ಅಲ್ಲಿ ಮಾಡ್ತಾ ಇದೀವಲ್ಲ ಎಲ್ಲ ಬ್ಯಾಲೆನ್ಸ್ಡ್ ಅಲ್ಲೇ ಇರುತ್ತೆ. ಆಮೇಲೆ ನಾವು ನೈಸರ್ಗಿಕವಾಗಿ ಮಾಡ್ತಿರೋದ್ರಿಂದ ನಮ್ದು ಭೂಮಿಯಲ್ಲಿ ಅಂತರ್ಜಲನೂ ಚೆನ್ನಾಗಿದೆ ಸರ್. ಬೋರ್ವೆಲ್ ಅಲ್ಲಿ ಒಂದು 10-12 ಅಡಿಯಿಂದ ನೀರು ಸ್ಟಾರ್ಟ್ ಆಗಿದೆ. ಒಂದು 80 ಅಡಿ ಆಳದವರೆಗೂ ಒಂದು ಬೋರ್ ಇದೆ. ಇನ್ನೊಂದು 40 ಅಡಿಯಿಂದ ನೀರು ಸ್ಟಾರ್ಟ್ ಆಗಿದೆ, ಅದು ಒಂದು 100 ಅಡಿವರೆಗೂ ಬೋರ್ ಇದೆ. ಮತ್ತೆ ಕೃಷಿ ಹೊಂಡ ಒಂದು 100x100 square ಅಲ್ಲಿ 30 ಫೀಟ್ ಸ್ಲೋಪ್ ಡೆಪ್ತ್ ಅಲ್ಲಿ ಯಾವಾಗ್ಲೂ ಒಂದು 25-30 ಲಕ್ಷ ಲೀಟರ್ ಸ್ಟಾಕ್ ಆಗಿರುತ್ತೆ. ಅದು ಅಂತರ್ಜಲ, ಅದೇ ಜಲ ಇದೆ. ಅದರಲ್ಲೂ ನಾವು ತೋಟಗಾರಿಕೆಗಳಿಗೆಲ್ಲ ಡ್ರಿಪ್ ಲೈನ್ ಅಲ್ಲಿ ಬಳಸ್ಕೊಳ್ತೀವಿ ಸರ್. ನೀರಿನ ಸೌಕರ್ಯ ಚೆನ್ನಾಗಿ ಆಗ್ತಿದೆ. ಇದಕ್ಕೆ ನೈಸರ್ಗಿಕವಾಗಿ ಸುಮಾರು ಒಂದು 15-20 ವರ್ಷದಿಂದ ಮಾಡ್ತಿರೋದ್ರಿಂದ ಅಂತರ್ಜಲನು ಒಂದು ಚೆನ್ನಾಗಿದೆ ಅನ್ನೋದು ನಮ್ದೊಂದು ರೈತರಿಂದ ತಿಳ್ಕೊಂಡಿರುವಂತ ಮಾಹಿತಿಲಿ ನಮಗೆ ವಿಚಾರ ಗೊತ್ತಾಗ್ತಿದೆ ಸರ್. ಉಳುಮೆ ಮಾಡ್ತಿರೋ ತೋಟವನ್ನ? ನಾವು ಉಳುಮೆ ಏನ್ ಮಾಡಲ್ಲ ಸರ್. ಇವಾಗ ಉಳುಮೆ ಯಾವಾಗ ಮಾಡ್ತೀವಿ ಅಂದ್ರೆ ಸೆಣಬು ಹುರುಳಿ ಅವನ್ನೆಲ್ಲ ನಾವು ಮಲ್ಚಿಂಗ್ ಮಾಡೋಂತ ಮೂಮೆಂಟ್ ಅಲ್ಲಿ ಸ್ವಲ್ಪ ರೋಟರಿ ಮಾಡ್ಕೊಳ್ತೀವಿ. ಮಿನಿ ರೋಟರಿ ಬರುತ್ತೆ. ಆ ಮಿನಿ ರೋಟರಿನ ಆದಷ್ಟು ತೋಟದೊಳಗೆ ಹೆವಿ ವೆಹಿಕಲ್ಸ್ ಗಳಾಗ್ಲಿ ಅವು ಯಾವ್ದನ್ನು ನಾವು ತಗೊಂಡೋಗಲ್ಲ. ಏನಂದ್ರೆ ಮುಖ್ಯ ಕಾರಣ ಆಳದಲ್ಲಿರುವಂತ ಬೇರುಗಳಿಗೆಲ್ಲ ತೊಂದರೆ ಆಗುತ್ತೆ. ಭೂಮಿ ಎಷ್ಟು ಹಗುರವಾಗಿರುತ್ತೋ ಅಷ್ಟು ಒಳ್ಳೇದು ಅನ್ನೋ ದೃಷ್ಟಿನಲ್ಲಿ ನಾವು ಈ ರೀತಿನೇ ಮಾಡ್ತಾ ಇದೀವಿ ಸರ್. ಬಾರ್ಬಾದ ಯಂತ್ರಗಳನ್ನ ಯಾವ್ದನ್ನು ಕೂಡ ತಗೊಂಡೋಗಲ್ಲ ಸರ್. ಈ ಹಸಿರೆಲೆ ಗೊಬ್ಬರ ಆಗಾಗ ಮಾಡ್ತಾ ಇರ್ತೀರಾ? ಹೌದು ಸರ್, ಹಸಿರೆಲೆ ಗೊಬ್ಬರ, ಗ್ಲಿರ್ಸಿಡಿಯ, ಹೊಂಗೆ ಸೊಪ್ಪು, ನಮ್ಮ ಸುತ್ತಮುತ್ತ ಸಿಗುವಂತ ಒಂದು ಎಲೆ ಸೊಪ್ಪು ಮತ್ತೆ ಅಡಕೆ ಪಟ್ಟೆ ಅಗ್ರಿಕಲ್ಚರಲ್ ವೇಸ್ಟ್ ಏನೇನಿರುತ್ತೆ ಅದನ್ನೆಲ್ಲ ನಮ್ಮ ಚಾಪಿಂಗ್ ಮಿಷಿನ್ ಅಲ್ಲಿ ಚಿಪ್ಸ್ ಮಾಡಿಕೊಂಡು ಅದನ್ನ ವರ್ಮಿ ಕಾಂಪೋಸ್ಟ್ ಆಗಿ ನಾವು ಉತ್ಪಾದನೆ ಮಾಡಿಕೊಂಡು ಎಲ್ಲ ತೋಟಗಾರಿಕೆಗೆ ಬಳಸ್ಕೊಳ್ತೀವಿ ಸರ್. ಅಡಿಕೆ ಎಷ್ಟಿದೆ? ಅಡಿಕೆ 6,000 ಇದೆ ಸರ್. ನಮ್ದು ಮುಂಚೆಯಿಂದನು ನಾವು ಶಿವಮೊಗ್ಗ ನಾಟಿ, ತೀರ್ಥಹಳ್ಳಿ ನಾಟಿ ಆ ತರದೆಲ್ಲ ಬೆಳೀತಾ ಇದೀವಿ. ಮಾರ್ಕೆಟ್ ಅಲ್ಲೂ ಇದು ತುಂಬಾ ಹೆಚ್ಚಿನ ವ್ಯಾಲ್ಯೂ ಇದೆ. ಆಮೇಲೆ ಅವರು ಹೇಳೋ ರೀತಿ ಪ್ರಕಾರ ತುಡಿಕೆ ನಮ್ದು ತಗೊಳ್ತಾರಲ್ಲ, ನಿಮ್ದು ಇಳುವರಿ ತುಂಬಾ ಚೆನ್ನಾಗಿದೆ ಮತ್ತೆ ಆಮೇಲೆ ಕಾಯಿ ತುಂಬಾ ಗಟ್ಟಿ ಮತ್ತೆ ಟೇಸ್ಟ್ ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ. ನೈಸರ್ಗಿಕವಾಗಿ ಮಾಡಿದ್ದು ಅದರದ್ದು ಗುಣ ತುಂಬಾ ಚೆನ್ನಾಗಿರುತ್ತೆ, ಅದು ಬೆಳೆದಿರೋಂತ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಅವರಿಂದ ಮಾಹಿತಿ ಗೊತ್ತಾಗುತ್ತೆ. ಅಡಿಕೆಗೆ ಏನೇನು ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ? ನಾವು ಜೀವಾಮೃತ ಹಾಕ್ತೀವಿ ಸರ್. ಈ ಮಳೆ ಟೈಮಲ್ಲಿ ಸ್ವಲ್ಪ ತೇವಾಂಶ ಇರೋಂಥ ಟೈಮಲ್ಲಿ, ಸಾಯಿಲ್ ಮಾಯಿಶ್ಚರ್ ಇರೋಂಥ ಟೈಮಲ್ಲೆಲ್ಲ ಜೀವಾಮೃತ ಕೊಡ್ತೀವಿ. ಆಮೇಲೆ ವರ್ಮಿ ಕಾಂಪೋಸ್ಟು ಕೊಡ್ತೀವಿ. ಆಮೇಲೆ ಬೇವಿನ ಹಿಂಡಿ ಹಾಕ್ಕೊಳ್ತೀವಿ. ಬೇವಿನ ಹಿಂಡಿನೂ ವರ್ಷಕ್ಕೆ ಒಂದು ಸರ್ತಿನಾದರೂ ಕೊಡ್ತೀವಿ. ಈ ಥರದ್ದು ಆದಷ್ಟು ಎಲ್ಲ ಮಿಶ್ರ ಮಾಡಿ ಹಂತವಾಗಿ ಒಂದು 4 ತಿಂಗಳು 5 ತಿಂಗಳಿಗಾದರೂ ಕೊಡ್ತೀವಿ ಸರ್. ಆಮೇಲೆ ಇವಾಗ ಇತ್ತೀಚೆಗೆ ನಾನು ತಿಳ್ಕೊಂಡಿರೋದೇನೆಂದರೆ, ಸಸಿಯಿಂದ ಬೆಳಿಬೇಕಾದ್ರೆ ಯಾವುದೇ ಗಿಡ ಆಗಲಿ ಅದರದ್ದು ಗರಿ ತುದಿನಲ್ಲಿ ಅದರದ್ದು ಸೂಕ್ಷ್ಮ ಬೇರುಗಳು ಇರ್ತವೆ. ಆ ಗರಿ ತುದಿಗಳಲ್ಲಿ ನಾವು ಗೊಬ್ಬರದ ಅಂಶನ ಕೊಟ್ಟಾಗ ಈಸಿಯಾಗಿ ಅವು ಜೀರ್ಣಿಸ್ಕೊಳ್ತವೆ, ಈಸಿಯಾಗಿ ಅದು ಸಾರಾಂಶನ ತಗೊಂಡು ಆರೋಗ್ಯವಾಗಿ ಬೆಳೆ ಬೆಳೀತವೆ ಅಂತ. ಅದೇ ರೀತಿ ಬೆಳೀತಾ ಬೆಳೀತಾ ದೊಡ್ಡ ಮರ ಆದಾಗ ಅದು ಗರಿ ತುದಿ ಎಲ್ಲ ದೂರಕ್ಕೆ ಹೋಗ್ತಾ ಇರೋದ್ರಿಂದ ಸೂಕ್ಷ್ಮ ಬೇರುಗಳು ಅಲ್ಲಿರೋದ್ರಿಂದ ಅಲ್ಲಿಗೆ ನಾವು ಹೆಚ್ಚಿನ ನೀರಿನ ಅಂಶ ಆಗಲಿ ಗೊಬ್ಬರದ ಅಂಶ ಆಗಲಿ ಕೊಟ್ಟಾಗ ಆ ಸೂಕ್ಷ್ಮ ಬೇರುಗಳೆಲ್ಲ ಅದನ್ನು ಜೀರ್ಣಿಸ್ಕೊಂಡು ಮರಗಳು ಆರೋಗ್ಯವಾಗಿರ್ತವೆ. ಆಮೇಲೆ ಮರಗಳು ಬೇರನ್ನು ದೂರಕ್ಕೆ ಹೋಗಿರೋದ್ರಿಂದ ಮರಗಳು ಬೀಳೋಂಥ ಸಂಭವ ಬರಲ್ಲ, ತುಂಬ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಮರಗಳ ಇಳುವರಿನಲ್ಲೂ ನಾವು ಹೆಚ್ಚಿನ ಇಳುವರಿ ಕಾಣಬಹುದು ಸರ್. ಅಂತ ಅಂದ್ರೆ ಬುಡದಿಂದ ಸ್ವಲ್ಪ ದೂರದಲ್ಲಿ ನಾವು ಗೊಬ್ಬರ ಮತ್ತೆ ಅದು ಸೂಕ್ಷ್ಮವಾಗಿ ಸೈಂಟಿಫಿಕ್ ಆಗಿ ಕೆಲವರು ತಿಳಿಸಿರೋದು ಏನಂದ್ರೆ, ಈ ಗರಿ ಚಾಚಿಕೊಂಡಿರೋಂಥ ತುದಿ ಗರಿ ಬರುತ್ತಲ್ಲ ಆ ದಿಕ್ಕಿನಲ್ಲಿ ಕೆಳಗೆ ಭೂಮಿನಲ್ಲಿ ಅಲ್ಲಿ ಅದು ಸೂಕ್ಷ್ಮ ಬೇರುಗಳು ಆಹಾರ ತಿನ್ನಂತ ಸೂಕ್ಷ್ಮ ಬೇರುಗಳು ಚಾಚಿಕೊಂಡಿರ್ತವೆ. ಆ ಜಾಗದಲ್ಲಿ ನಾವು ಗೊಬ್ಬರದ ಅಂಶನ ಅಂದ್ರೆ ವರ್ಮಿ ಕಾಂಪೋಸ್ಟ್ ಆಗಲಿ ಜೀವಾಮೃತ ಆಗಲಿ ಆ ಜಾಗದಲ್ಲಿ ನಾವು ಅದನ್ನ ಪೂರೈಸಿದಾಗ ಮರಗಿಡಗಳು ಆರೋಗ್ಯವಾಗಿ ಬೆಳೀತವೆ. ಆಮೇಲೆ ಬೇಗ ಅವಕ್ಕೆ ಆಹಾರ ಸಿಗುತ್ತೆ. ಆಮೇಲೆ ಬೇರು ದೂರಕ್ಕೆ ಹೋದಷ್ಟು ಮರಗಳು ಬಲಿಷ್ಠವಾಗಿರ್ತವೆ, ಯಾವುದಕ್ಕೂ ಅವು ಬೀಳಲ್ಲ ಅಥವಾ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಸರ್. ಬೇವಿನ ಹಿಂಡಿಯನ್ನು ಬಳಕೆ ಮಾಡ್ತೀನಿ ಅಂತ ಹೇಳಿದ್ರಿ, ವರ್ಷದಲ್ಲಿ ಎಷ್ಟು ಸಾರಿ ಬಳಕೆ ಮಾಡ್ತೀರಿ? ಬೇವಿನ ಹಿಂಡಿ ಬಳಕೆ ಮಾಡಿ, ಏನು ಅದರ ಉಪಯೋಗ ಏನು? ಬೇವಿನ ಹಿಂಡಿನಲ್ಲಿ ಸುಮಾರು ಒಂದು 15 ತರದ್ದು ಅಂಶಗಳಿರುತ್ತೆ, ಪೋಷಕಾಂಶಗಳು. ವರ್ಮಿ ಕಾಂಪೋಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಒಂದು 9 ತರದ ಪೋಷಕಾಂಶಗಳು ಕೇಳಿದೀವಿ. ಗಾಳಿಯಿಂದ ನೀರು ತಗೊಳ್ಳುವಂತ ಸೂಕ್ಷ್ಮ ಜೀವಾಣುಗಳು ವರ್ಮಿ ಕಾಂಪೋಸ್ಟ್ ಅಲ್ಲಿ ಸಿಗ್ತವೆ ಅಂತ ಕೇಳಿದೀವಿ. ಆ ತರದ್ದು ಬೇವಿನ ಹಿಂಡಿನಲ್ಲಿ ಏನಾಗುತ್ತೆ, ಕೆಲವೊಂದು ಭೂಮಿಗೆ ಬೇಕಾಗಂತ ಒಂದು ಸಾಯಿಲ್ ಫರ್ಟಿಲಿಟಿ ಮಣ್ಣಿನ ಆರೋಗ್ಯ ಅದು ಸಿಗುತ್ತೆ. ಆಮೇಲೆ ಕೆಲವೊಂದು ಬೇರಿನಲ್ಲಿ ಇರೋಂಥ ಪ್ರಾಬ್ಲಮ್ಸ್ಗಳು ಅವಾಯ್ಡ್ ಆಗುತ್ತೆ. ಏನಂದ್ರೆ ಕೆಲವೊಂದು ಹುಳ ಕ್ರಿಮಿಗಳು ಅದರಿಂದ ನಮ್ಮ ಬೇರುಗಳಿಗೆ ತೊಂದರೆ ಆಗ್ತಿರುತ್ತೆ, ಅದನ್ನು ಅವಾಯ್ಡ್ ಮಾಡಬಹುದು ಸರ್. ಪ್ರತಿ ಮರಕ್ಕೆ ಎಷ್ಟು ಬೇವಿನ ಹಿಂಡಿ ಕೊಡ್ತೀರ ಮತ್ತೆ ಯಾವ ರೂಪದಲ್ಲಿ ನೀಡ್ತೀರಿ? ಬೇವಿನ ಹಿಂಡಿನ ಒಂದು ವರ್ಮಿ ಕಾಂಪೋಸ್ಟ್ ಒಂದು ಕೊಟ್ಟು ಇದೊಂದು ದಿಕ್ಕಿನಲ್ಲಿ ಕೊಡ್ತೀವಿ. ಬೇವಿನ ಹಿಂಡಿ ಮತ್ತೆ ವರ್ಮಿ ಕಾಂಪೋಸ್ಟ್ ಅದು ಸಪ್ರೇಟ್ ಆಗಿ ಕೊಡ್ತೀವಿ. ಅದನ್ನ ಒಂದು ಮರಕ್ಕೆ ಒಂದು 1/4 ಕೆಜಿ ಆದ್ರೂ ಬೀಳುತ್ತೆ ಸರ್. ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ಕೊಂಡು ನಾವೊಂದು ಯಾವ ರೀತಿ ಬೇವಿನ ಹಿಂಡಿ ತರಿಸೋದು ಅಂದ್ರೆ, ಹಿಂಡಿ ತರಿಸಲ್ಲ ಸರ್, ಬೇವಿನ ಬೀಜ ಇರುತ್ತಲ್ಲ ಅದನ್ನ ಕ್ರಶ್ ಮಾಡಿಕೊಡ್ತಾರೆ. ಅದು ಕ್ರಶ್ ಮಾಡಿರೋದ್ರಲ್ಲಿ ಸಂಪೂರ್ಣವಾಗಿ ಇರುವಂತ ಒಂದು ಅಂಶ ಇರುತ್ತೆ, ಅಂದ್ರೆ ಅದರಿಂದ ಏನು ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿ ಏನೂ ಆಗಿರಲ್ಲ, ಸಂಪೂರ್ಣವಾಗಿ ಸಿಗುತ್ತೆ. ಅದನ್ನ ಕ್ರಶ್ ಮಾಡಿರೋಂತ ಪೌಡರ್ ಆಗಿರೋಂತ ಆ ಬೇವಿನ ಬೀಜದ ಕ್ರಶಿಂಗ್ ಪೌಡರ್ ನ ನಾವು ಭೂಮಿಗೆ ಬಳಸ್ಕೊಳ್ತೀವಿ. ಅದು ಇನ್ನೂ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ಯಾವ ಸಮಯದಲ್ಲಿ ಕೊಡ್ತೀರಾ ಅದನ್ನ? ಸಾಮಾನ್ಯವಾಗಿ ನಾವು ನವೆಂಬರ್ ಆ ಟೈಮಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, ಎಲ್ಲಾ ಮರಗಳದ್ದು ಹೊಂಬಳೆ ಅವೆಲ್ಲ ಶುರುವಾಗ ಅಂತ ಸಂಭವ. ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ಟೈಮ್ ಒಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಟ್ರೆ ಆಮೇಲೆ ಹೊಂಬಳೆ ಹೊಸ ಹೊಂಬಳೆ ಬಂದಾಗ ಅದಕ್ಕೆ ಪೌಷ್ಟಿಕಾಂಶ ಎಲ್ಲ ಚೆನ್ನಾಗಿ ಅಳವಡಿಸ್ಕೊಳ್ತೀವಿ. ತೆಂಗಿಗೂ ಕೂಡ ಇದೇ ತರದ ಬೇಸಾಯದ ಕ್ರಮಗಳನ್ನು ಅನುಸರಿಸ್ತೀರಾ? ಹೇಗೆ? ಸೇಮ್ ಸರ್. ನಾನು ತಿಳ್ಕೊಂಡಿರಂಗ ಸರ್, ಇವಾಗ ಸಸಿಗಳಿಗೆಲ್ಲ ನಮ್ಮ ಹತ್ರ ಏನ್ ಸಸಿಗಳನ್ನ ನಾವು ಹಾಕಿರ್ತೀವಿ ಅವಕ್ಕೆ ಒಂದು 2 ತಿಂಗಳಿಗೆ ಒಂದ್ಸರ್ತಿನಾದ್ರೂ ಗೊಬ್ಬರದ ಅಂಶನ ಕೊಡಬೇಕು. ಆಮೇಲೆ ಬೆಳೀತಾ ಬೆಳೀತಾ ಬೆಳೀತಾ ಮರವಾದಾಗ ಒಂದು ವರ್ಷದಲ್ಲಿ ಒಂದು 4 ಸರ್ತಿನಾದ್ರೂ ಏನ್ ವರ್ಷಕ್ಕೆ ನಾವು ಗೊಬ್ಬರ ಕೊಡಬೇಕು ಅನ್ಕೊಂಡಿದೀವ ಒಂದ್ ಮರಕ್ಕೆ, ಅದನ್ನ ಡಿವೈಡ್ ಮಾಡಿಕೊಂಡು 4 ಸರ್ತಿನಾದ್ರೂ ಗೊಬ್ಬರ ಕೊಟ್ಟಾಗ ಅದು ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಅಂತಂದ್ರೆ ನಾವು ಒಂದೇ ಸರಿ ನೀಡೋದನ್ನ ಡಿವೈಡ್ ಮಾಡ್ಕೊಂಡು 2 ಸರ್ತಿನಾದ್ರೂ ದೊಡ್ಡ ದೊಡ್ಡ ಮರಗಳಿಗೆ, ಸಸಿಗಳಿಗೆಲ್ಲ ಒಂದು 2 ತಿಂಗಳಿಗೆ ಒಂದ್ಸರ್ತಿನಾದ್ರೂ ಸ್ವಲ್ಪ ಸ್ವಲ್ಪ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಇದ್ದಾಗ ಆರೋಗ್ಯವಾಗಿ ಬೆಳವಣಿಗೆ ಆಗುತ್ತೆ ಅನ್ನೋದೊಂದು ಅನಿಸಿಕೆ ಸರ್, ರೈತರಿಂದ ತಿಳ್ಕೊಂಡಿರೋ ಮಾಹಿತಿ. ಸುಮಾರು 6,000 ಅಡಿಕೆ ಗಿಡದಿಂದ ಎಷ್ಟು ಇಳುವರಿ ಬರುತ್ತೆ ನಿಮಗೆ? ನಮ್ಗೆ ಒಂದು 500 ಕ್ವಿಂಟಾಲಿಂದ 800 ಕ್ವಿಂಟಾಲ್ ವರೆಗೂ ವೇರಿಯೇಷನ್ ಆಗ್ತಿದೆ ಸರ್. ಒಂದ್ ವರ್ಷ ಯೀಲ್ಡಿಂಗ್ ಜಾಸ್ತಿ ಆದ್ರೆ ಇನ್ನೊಂದ್ ವರ್ಷ ಯೀಲ್ಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಆ ತರ ಇದೆ ಸರ್. ನೀವೇ ಅದನ್ನ ಸಂಸ್ಕರಣೆ ಮಾಡ್ತೀರೋ ಅಥವಾ ನೇರವಾಗಿ ಮಾರಾಟ ಮಾಡ್ತೀರಾ, ಹೇಗೆ? ಸಂಸ್ಕರಣೆ ಮಾಡಬೇಕು ಅನ್ನೋದೊಂದು ಇದೆ ಸರ್ ಯೋಜನೆ. ಅದಕ್ಕೆ ಬೇಕಾಗಿರೋಂತ ಒಂದು ಮಾರ್ಕೆಟಿಂಗ್ ಇವರ ಏಜೆಂಟ್ಸ್ ಬಂದು ತಗೊಂಡು ಹೋಗ್ತಾ ಇದೆ ಸರ್. ಯಾಕೆ ಇದುವರೆಗೆ ನೀವ್ ಯಾಕೆ ಮಾಡ್ತಾ ಇಲ್ಲ ಸಂಸ್ಕರಣೆ? ಸ್ವಲ್ಪ ವ್ಯವಸ್ಥಿತವಾಗಿ ನಮ್ದು ಬ್ಯಾಲೆನ್ಸ್ ಆದಾಗ ಮಾಡೋಣ ಅನ್ನೋದೊಂದು ಯೋಜನೆ ಇದೆ ಸರ್. ಇವಾಗ ನಮ್ದು ಅದೆಲ್ಲ ತುಂಬಾ ಹೆಚ್ಚಿನ ವರ್ಕ್ ಗಳಿದ್ದಾಗ ಅದ್ರ ಜೊತೆಗೆ ಇದಕ್ಕೂ ಒಂದು ಸಮಯ ಅಂತ ಮಾಡಿಕೊಂಡು ಅದನ್ನ ಮುಂದೆ ಒಂದು ಫ್ಯೂಚರ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಇದೆ ಸರ್. ಈಗ ಅಡಿಕೆಯನ್ನು ಕೂಡ ನೀವು ಸಂಪೂರ್ಣ ಸಾವಯವದಲ್ಲಿ ಮಾಡ್ತೀರಾ, ಎಲ್ಲಕ್ಕೇನಾದ್ರೂ ಬೇರೆ ಬೆಲೆ ಸಿಗುತ್ತೋ ಹೇಗೆ? ಇಲ್ಲಿವರೆಗೂ ಆತರ ಅಡಕೆಗೆ ಬೇರೆ ಬೆಲೆ ಏನಿಲ್ಲ ಸರ್. ಸಾಮಾನ್ಯವಾಗಿ ಎಲ್ಲ ರೈತರದ್ದು ಎಷ್ಟಿದೆ ಅಷ್ಟೇ ಸಿಗ್ತಾ ಇದೆ. ಬೇರೆ ನಾವು ಕೆಲವೊಂದೊಂದು ಹಣ್ಣಿನ ಗಿಡಗಳಾಗ್ಲಿ, ಕೆಲವೊಂದೊಂದು ತೆಂಗಿಗಾಗ್ಲಿ, ತೆಂಗಿಗೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದು ಆಗ್ರೋ ರಿಸರ್ಚ್ ಫೌಂಡೇಶನ್ ಅವ್ರು ತಗೊಂಡು ಹೋಗ್ತಾರೆ. ಮಾರ್ಕೆಟ್ ಅಲ್ಲಿ ಏನಿದೆ ಅದಕ್ಕೊಂದು 25% ಜಾಸ್ತಿ ಬೆಲೆ ನಮಗೆ ಯಾವಾಗ್ಲೂ ಇರುತ್ತೆ. ಯಾವುದೇ ನಾವು ಬೆಳೆ ಮಾಡಿದ್ರು ಅದೊಂದು ಹೆಚ್ಚಿನ ಬೆಲೆ ನಾವು ನೋಡಬಹುದು ಸರ್. ತೆಂಗಿನಲ್ಲೂ ಕೂಡ ಇಳುವರಿ ಚೆನ್ನಾಗಿದೆಯಾ? ಹೌದು ಸರ್, ಪರವಾಗಿಲ್ಲ. ಸುಮಾರು 800 ಮರ ಇದೆ ಅಂತ ಹೇಳಿದ್ರೆ. ಹೌದು ಸರ್. ಕಾಯಿನ್ನೇ ಮಾರಾಟ ಮಾಡ್ತೀರೋ ಅಥವಾ ಹೇಗೆ? ಇವಾಗ ತುಂಬಾನೇ ಹೆಚ್ಚಿನ ವಿಚಾರಗಳು ಗೊತ್ತಾಗ್ತಿದೆ ಸರ್. ODOP ಅನ್ನೋದೊಂದು ಇವಾಗ ಹೊಸದಾಗಿ ಎಲ್ಲಾ ಜಿಲ್ಲೆಗಳಿಗೂ ಒಂದು ಸೌಲಭ್ಯ ಸಿಗ್ತಾ ಇದೆ. ಅದರಲ್ಲೇ ಹೆಚ್ಚಿನ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಫ್ರಮ್ ಕೋಕೋನಟ್ ಟ್ರೀಸ್ ಅದನ್ನೆಲ್ಲ ತಿಳ್ಕೊಂಡು, ಲೈಕ್ ವಿರ್ಜಿನ್ ಆಯಿಲ್ ಬೈ ಪ್ರಾಡಕ್ಟ್ಸ್ ಗಳು ಏನೇನು ಬರುತ್ತೆ ಅದನ್ನೆಲ್ಲ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಅದನ್ನ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ನಮ್ ಜೊತೆಗೆ ನಮ್ ಸುತ್ತಮುತ್ತ ಇರೋ ರೈತರುಗಳಿಗೂ ಅನುಕೂಲತೆಗಳಿದೆ. ಆಮೇಲೆ ನಾವು ಅಭಿವೃದ್ಧಿ ಆದಾಗ ಇನ್ನೊಂದೇನಾಗುತ್ತೆ ಅಂದ್ರೆ ನಮಗೆ ಅದರಿಂದ ಇನ್ಕಮ್ಮು ಚೆನ್ನಾಗಿರುತ್ತೆ. ಆ ಇನ್ಕಮ್ ಇನ್ ಜೊತೆಗೆ ನಾವು ನಮ್ಮ ಹೆಚ್ಚಿನ ಒಂದು ನಮ್ಮ ಯೋಜನೆಗಳ ಪ್ರಕಾರ ನಮ್ಮ ತೋಟಗಾರಿಕೆನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೋದು ಅನ್ನೋದೊಂದು ಒಂದು ಗಮನಕ್ಕೆ ಬರ್ತಾ ಇದೆ ಸರ್. ಅಂತಂದ್ರೆ ODOP ಯೋಜನೆಯಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅನ್ನೋದೊಂದು ಇವಾಗ ಯೋಜನೆ ಇದೆ ಸರ್. ಅದನ್ನು ಇವಾಗ ರೀಸೆಂಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾವು ಯಾವ ತಳಿ ಹಾಕೊಂಡಿದ್ದಾರೆ ಮತ್ತೆ ಎಷ್ಟು ಗಿಡಗಳಿದ್ದಾವೆ? ನಮ್ದು ರತ್ನಗಿರಿ ಅಲ್ಫಾನ್ಸೋ ಮಾವು ಹಾಕಿದೀವಿ ಸರ್. ಅದು ಒಂದು 100 ಟ್ರೀಸ್ ಇದೆ. ನಾವು ತರಿಸಬೇಕಾದ್ರೆ ಅದು ರತ್ನಗಿರಿಯಿಂದ ಆಯಿಲ್ ಟಿನ್ ಅಲ್ಲಿ ತರಿಸಿದ್ದು, ತುಂಡು ಸೋಸಿಗಳೇ ಇದ್ವು ಸುಮಾರು ಒಂದು 17-18 ಇಯರ್ಸ್ ಬ್ಯಾಕ್. ಅದನ್ನ ನಾವು ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ಸರ್, ಚೆನ್ನಾಗಿದೆ ಸರ್. ಅದನ್ನ ಹೊರದೇಶಕ್ಕೆಲ್ಲ ಯುರೋಪ್ಗೂ ಎಕ್ಸ್ಪೋರ್ಟ್ ಆಗಿದೆ ಸರ್ ನಮ್ದು ಅಲ್ಫಾನ್ಸೋ ಮ್ಯಾಂಗೋ. ಅಗ್ರೋಸರ್ ಫೌಂಡೇಶನ್ ಅವ್ರು ವರ್ಲ್ಡ್ ವೈಡ್ ಅವ್ರ ಲಿಂಕ್ ಇರೋದ್ರಿಂದ ಅವರಿಗೆ ಬಯರ್ಸ್ ವರ್ಲ್ಡ್ ವೈಡ್ ಇರೋದ್ರಿಂದ ರೈತರಿಂದ ತಗೊಂಡು ರೈತರಿಗೂ ಹೆಚ್ಚಿನ ಬೆಲೆ ಸಿಕ್ಕಿ ನಮಗೆ 60-80 ರುಪೀಸ್ ವರೆಗೂ ಕೊಟ್ಟಿದ್ದಾರೆ. ಅಲ್ಲೇ ಬಂದು ಅವರೇ ಹಾರ್ವೆಸ್ಟ್ ಮಾಡಿಕೊಂಡು ಅವರೇ ಪ್ಯಾಕಿಂಗ್ ಮಾಡಿಕೊಂಡು ರೈತರಿಗೆ ಅವರವ್ರ ಅಕೌಂಟ್ಸ್ಗೆ ಪೇಮೆಂಟ್ಸ್ ಮಾಡೋ ಅಂತ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ ರೀತಿ ನಾವು ಏನೇ ಬೆಳೆ ಮಾಡಿದ್ರು ನಮಗೆ ಮುಂಚೆನೇ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿರುತ್ತೆ, ನಮಗೆ ಯಾವುದೇ ರೀತಿಯೂ ಸಮಸ್ಯೆ ಆಗೋದಿಲ್ಲ. ಇದೊಂದು ಅನುಕೂಲತೆಗಳು ನಾವು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಿರೋದ್ರಿಂದ ತುಂಬಾ ಸಿಗುತ್ತೆ ಸರ್, ಸದುಪಯೋಗ ಆಗುತ್ತೆ. ಮಾವಿಗೆ ಏನೇನು ಕೆಲಸ ಮಾಡ್ತೀರಾ? ತೋಟಗಾರಿಕೆನಲ್ಲಿ ನಾವು ಸಾಮಾನ್ಯವಾಗಿ ಈ ನೈಸರ್ಗಿಕವಾಗಿ ಏನೇನು ನಾವು ಗೊಬ್ಬರ ಉತ್ಪಾದನೆ ಮಾಡ್ತಿದ್ದೀವಿ ಅದನ್ನ ನಾವು ಹಂತ ಹಂತವಾಗಿ ಮಾಡ್ಕೊಳ್ತೀವಿ ಸರ್, ಅಷ್ಟೇ. ಬೇರೆ ಇನ್ನೇನು ಹೆಚ್ಚಿನ ಮಾಡ್ತಾ ಇಲ್ಲ. ಈಗ ಇತ್ತೀಚೆಗೆ ಏನಂದ್ರೆ ಸ್ವಲ್ಪ ವಾತಾವರಣ ಏರುಪೇರು ಆಗ್ತಿರೋದ್ರಿಂದ ನಾವು ಒಂದ್ ಸ್ವಲ್ಪ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತಾ ಬೇವಿನ ಎಣ್ಣೆ ಸ್ಪ್ರೇಸ್ ಮತ್ತೆ ಮೇಲೆ ಗಂಜಲ ಸುತ್ತಮುತ್ತ ಲಾಂಟಾನ್ ಗಿಡ ಗಿಡಮೂಲಿಕೆಗಳಲ್ಲಿ ಏನೇನು ಔಷಧಿ ಗುಣಗಳನ್ನ ಸಿಗುತ್ತೆ ಅದನ್ನ ಒಂದು ರೈತರಿಂದ ಒಂದು ಮಾಹಿತಿಗಳನ್ನ ತಿಳ್ಕೊಂಡು ಅದೇ ರೀತಿ ನಾವು ಔಷಧಿ ಮೆಡಿಸಿನ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ವೆಂಚೂರಿನಲ್ಲಿ ಕೊಡ್ಬೇಕಾದ್ರೆ ವೆಂಚೂರಿನಲ್ಲಿ ಕೊಡ್ತೀವಿ, ಆಮೇಲೆ ಸ್ಪ್ರೇಸ್ ಮಾಡಬೇಕಾದಾಗ ಅದನ್ನು ಸ್ಪ್ರೇಸ್ ಮಾಡ್ಕೊಡ್ತೀವಿ ಸರ್. ಮಾವಿಗೆ ನಿಮಗೆ ಪ್ರತಿ ವರ್ಷವೂ ಕೂಡ ನಿಗದಿತವಾದ ಬೆಲೆ ಸಿಗುತ್ತೆ? ಹೌದು ಸರ್, ಮುಂಚೆನೆ ನಮಗೆ ಮಾಹಿತಿ ಇರುತ್ತೆ, ಕಂಪ್ನಿಯಿಂದ ಬೈಬ್ಯಾಕ್ ಮಾಡ್ಕೊಳ್ತಾರೆ. ಮತ್ತೆ ನಾವು ಇಂಟರ್ ಕ್ರಾಪ್ ಆಗಿ ನಾವು ಕೆಲವೊಂದು ಮೆಡಿಸಿನ್ ಪ್ಲಾಂಟ್ಸ್ ಗಳು ಬೆಳಿಬಹುದು. ಅದಕ್ಕೂ ಏನಾಗುತ್ತೆ ಅಂದ್ರೆ ನಾವು ಅದು ಬೆಳೆ ಮಾಡಿದಾಗ ನಮಗೆ ತೋಟದ ಖರ್ಚು ಮತ್ತೆ ಮೇಲೆ ಕೆಲಸ ಕೊಟ್ಟಿರ್ತೀವಲ್ಲ ಕೆಲಸಗಾರರ ಖರ್ಚು ಅವ್ರಿಗೆಲ್ಲರಿಗೂ ನಾವು ಅದರಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಇನ್ನ ವರ್ಷದ ಏನು ಇಳುವರಿ ಸಿಗುತ್ತೆ ನಮ್ದು ಅಡಿಕೆ ಆಗ್ಲಿ ತೆಂಗಾಗ್ಲಿ ಅವೆಲ್ಲ ನಮಗೆ ಅಸೆಟ್ ಪ್ರಾಫಿಟ್ ಆಗಿ ಉಳ್ಕೊಳ್ಳುತ್ತೆ. ಅದರಿಂದ ನಾವು ಇನ್ ಫ್ಯೂಚರ್ ಅಲ್ಲಿ ಇನ್ನೂ ಅಭಿವೃದ್ಧಿ ಜಾಸ್ತಿ ಮಾಡಬಹುದು ಸರ್. ಈಗ ಹೇಳಿದ್ರಿ ಒಂದ್ ವರ್ಷ ಕಡಿಮೆ ಆದ್ರೆ ಒಂದ್ ವರ್ಷ ಜಾಸ್ತಿ ಆಗುತ್ತೆ ಮ್ಯಾಂಗೋದಲ್ಲೂ ಅಂತ ಹೇಳ್ಬಿಟ್ಟು, ಎಷ್ಟೇ ಇಳುವರಿ ಬಂದ್ರೂ ಕೂಡ ಅಷ್ಟನ್ನು ಅವರು ಖರೀದಿ ಮಾಡ್ತಾರೆ? ಹೌದು ಸರ್, ನಮ್ದು ಪ್ರೊಡಕ್ಷನ್ ಎಷ್ಟೇ ಇದ್ರು ಅವ್ರು ತಗೊಳ್ತಾರೆ, ಯಾಕೆಂದ್ರೆ ವರ್ಲ್ಡ್ ವೈಡ್ ಅವರಿಗೆ ಎಕ್ಸ್ಪೋರ್ಟ್ ಇರೋದ್ರಿಂದ ನಮ್ದು ಪ್ರೊಡಕ್ಷನ್ ಇನ್ನೂ ಅವ್ರಿಗೆ ಸಾಕಾಗೋದಿಲ್ಲ. ನಾವು ಎಷ್ಟೇ ಬೆಳೆದ್ರು ತಗೊಳ್ಳೋ ಅಂತ ಫೆಸಿಲಿಟಿ ಅವ್ರು ಮಾರ್ಕೆಟಿಂಗ್ ಮಾಡೋ ಫೆಸಿಲಿಟಿ ಎಲ್ಲ ಅವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ನಾಯಕರಹಳ್ಳಿಯ ಪ್ರಗತಿಪರ ಸಾವಯವ ಕೃಷಿಕ ಎನ್ವಿ ವೇಣುಗೋಪಾಲ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗಾನಾಂತರಂಗ, ಜನಪ್ರಿಯ ಹಾಡುಗಳ ರೋಚಕ ಕತೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಿವಕುಮಾರ್. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಕೇಳಬಹುದು. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. ಒಂಬತ್ತು ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವ ಕಾರ್ಯಕ್ರಮದಲ್ಲಿ ರಾಯಚೂರಿನ ನೃತ್ಯ ತರಬೇತುದಾರರಾದ ಕುಮಾರಿ ಮೋನಿಕಾ ಹಾಗೂ ಖ್ಯಾತ ನೃತ್ಯಪಟು ಕುಮಾರ್ ಆನಂದ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಆನೆಯಂಪಟ್ಟಿ ಎಸ್ ಗಣೇಶನ್ ಅವರಿಂದ ಜಲತರಂಗಂ ವಾದನ, ನಂತರ ಡಾ ಟಿಕೆ ಮೂರ್ತಿ ಅವರಿಂದ ಮೃದಂಗ ವಾದನ. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ ಆರು ಗಂಟೆ ಐದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ. ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರು ಗಂಟೆ ಐವತ್ತು ನಿಮಿಷಕ್ಕೆ ರೈತರಿಗೆ ಸಲಹೆ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ಏಳು ಗಂಟೆ ಐವತ್ತು ನಿಮಿಷಕ್ಕೆ ಸವಿಗಾನ. ಒಂಬತ್ತು ಗಂಟೆಗೆ ಹೇಮಕೂಟ ನೇರ